ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಮಸ್ಕಾರ ರೈತ ಬಾಂಧವರೇ, ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ನಮ್ಮ ರೈತ ಬಾಂಧವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0827220006. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827220006. ಬನ್ನಿ ಕೇಳುಗರೆ, ಕಾರ್ಯಕ್ರಮ ಕೃಷಿ ಸಿರಿ. ಕೇಳುಗರೆ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೃಷಿಕರಿಗೆ ಉಪಯುಕ್ತವಾದ ಸಂಗತಿಗಳನ್ನು ನೀಡುವ ಕಾರ್ಯಕ್ರಮ, ಹಾಗೆ ನಿಮ್ಮೊಡನೆ ಸಂವಾದ. ರೈತರು ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು, ನಿಮ್ಮ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹಂಚಿಕೊಳ್ಬಹುದು. ವಿಶೇಷತೆ ಅನಿಸಿದರೆ ನಿಮ್ಮನ್ನು ಪ್ರತ್ಯೇಕವಾಗಿ ನಾವು ಸಂದರ್ಶನ ಮಾಡಿ ಆ ಕಾರ್ಯಕ್ರಮವನ್ನು ಬಿತ್ತರಿಸ್ತೀವಿ. ಇಡೀ ರಾಜ್ಯಕ್ಕೆ, ಇಡೀ ದೇಶದಲ್ಲಿ ನಮ್ಮ ರೈತಾಪಿ ಮಂದಿ ಶ್ರಮ ಪಡ್ತೀರಿ, ಆಸಕ್ತಿಯಿಂದ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತೀರಿ. ಕೆಲವೊಂದು ಸಂಗತಿಗಳನ್ನು ಹೇಳಿಕೊಂಡ್ರೆ ಇತರರಿಗೂ ದಾರಿದೀಪ ಅನಿಸುತ್ತೆ. ಕರೆಗಳನ್ನು ಮಾಡ್ತಿದ್ದೀರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ. ನಿಮ್ಮ ರೇಡಿಯೋ ಸದ್ ಕಡಿಮೆ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಮುರಳಿ ತಿಮ್ಮಯ್ಯ ಅಂತ. ಮುರಳಿ ತಿಮ್ಮಯ್ಯ. ಎಲ್ಲಿಂದ ಸ್ವಾಮಿ? ನಾನು ಹರಿಹರದಿಂದ. ಹರಿಹರದಿಂದ? ಹರಿಹರದಿಂದ. ಹಾ, ಯಾವ ತಾಲೂಕು ಹೇಳಿ? ತಾಲೂಕು. ತಮ್ಮ ಪರಿಚಯ ಮಾಡಿಕೊಡಿ ಅಣ್ಣ. ಅದೇ ಈಗ ನಾನು ಮುಳುತೇಮ ಹರಿಹರ ಗ್ರಾಮದವನು. ಒಂದು 20-25 ಎಕರೆ ತೋಟ ಉಂಟು. ತಾಳೆ ಬೆಳೆ, ಕೊಕ್ಕು, ಕಾಫಿ, ಒಳ್ಳೆ ಮೆಣಸು ಎಲ್ಲ ಮಾಡ್ತಿದೀವಿ ಸರ್. ತಾಳೆ ಎಷ್ಟಿದೆ? ತಾಳೆ ಒಂದು 10 acres ಉಂಟು ಸರ್. 10 acres. ಓಹೋ, ಎಷ್ಟು ವರ್ಷದ? ತಿಂಗಳಿಗೆ ಒಂದು 2 tons ಕೊಡ್ತೀನಿ. 2000 kg. ವೆರಿ ಗುಡ್. ತಾಳೆ ಮತ್ತೆ ಇನ್ನೇನ್ ಬೆಳಿತೀರಿ? ತಾಳೆ ಬೆಳೆ, ಕೊಕ್ಕು, ಕಾಫಿ, ಒಳ್ಳೆ ಮೆಣಸು. ಕೊಕ್ಕು ಸ್ವಲ್ಪ ಉಂಟು ಸಾಧಾರಣ. ಕಾಫಿ ಇದೆ? ಕಾಫಿ ಇದೆ ಸರ್. ಭತ್ತ ಬೆಳಿತೀರ? ಭತ್ತ ಬೆಳಿತೀವಿ ಸರ್. ಸ್ವಲ್ಪ ಈಗ ಎಲ್ಲ ತೋಟ ಮಾಡಿದ್ರಿ, ಸ್ವಲ್ಪ ಆಳುಗಳು ತೊಂದರೆ. ದನಕರುಗಳು ರೇಡಿಯೋ ಕೇಳ್ತಾ ಇದ್ದೀನಿ ಸರ್. ನಿಮ್ದು ಇದು ಬಹಳ ಖುಷಿ ಆಗ್ತದೆ. ತುಂಬಾ ರೇಡಿಯೋ ಕೇಳ್ತಾ ಇದ್ದೀನಿ ಅಲ್ವಾ? ನನ್ನಲ್ಲಿ 3-4 ರೇಡಿಯೋ ಉಂಟು ಸರ್. ಓಹೋ, ರೇಡಿಯೋ ಕೇಳ್ತಾ ಇದ್ರಿ? ನಾನು ಕಾರ್ ಸ್ಟಾರ್ಟ್ ಮಾಡಿದ್ಮೇಲೆ ರೇಡಿಯೋ ಕೇಳ್ತಾ ಹೋಗೋದು. ಎಲ್ಲಿ ಹೋಗೋದು? ಹೌದ್ರಾ? ನಿಮ್ದು ಕೇಳ್ತಾ ಇರ್ತೀನಿ. ತಮ್ದು ಸಂಖ್ಯೆ ಹೇಳ್ಬೋದಾ? 9-4-8-9-7-6-7-3-6-7-3-6. ಇಲ್ಲ, ನಿಮ್ಮನ್ನ ಪ್ರತ್ಯೇಕವಾಗಿ ಮಾತಾಡಿಸ್ತೀವಿ. ಖುಷಿ ಆಯ್ತು, ಅಭಿಮಾನ. ನೀವು ಮಾತಾಡಿದ್ರೆ ಖುಷಿ ಆಯ್ತು. ನಾವು ದೇವ್ರದಿಂದ ಇವತ್ತೇ ಫೋನ್ ಸಿಕ್ಕಿದ್ದು. ಅಲ್ಲ, ಸುಮ್ಮನೆ ಮಾಡಿ ಫೋನ್ ಸಿಕ್ತು. ಒಂದ್ ರೀತಿಯಲ್ಲಿ ನೀವೇ ನಮ್ಮ ದೇವರುಗಳು. ಅಲ್ಲ, ನಿಮ್ದು ಮಾತು ಬಹಳ ಖುಷಿ ಆಗ್ತದೆ ಸರ್. ಸುಮಾರು ವರ್ಷ ಕೇಳ್ತಾ ಇರ್ತೀನಿ. ಅಲ್ಲ, ನಾವು ನಮ್ಮ ಕರ್ತವ್ಯಗಳನ್ನ ಮಾಡ್ತೀವಿ, ಆದ್ರೆ ನೀವು ನಿಮ್ಮ ಕರ್ತವ್ಯದಲ್ಲೇ ವಿಶೇಷವಾದ ಕರ್ತವ್ಯಗಳಿಂದ ನೀವು ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸ್ತೀರಿ. ಅದೇ ಸಣ್ಣದಾಗಿಲ್ಲಿ ದೇವಸ್ಥಾನದಲ್ಲ ಇದ್ದೀನಿ ನಾನು. ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸರ್. ಸುಬ್ರಹ್ಮಣ್ಯ ಜೊತೆ 20 ಆಯ್ತು. ವೆರಿ ಗುಡ್. ಇಲ್ಲ, ಖುಷಿ ಆಗುತ್ತೆ. ಸ್ವಲ್ಪ ಆಳುಗಳು ಕಷ್ಟ ಆಗಿ ತೊಂದ್ರೆ. ಹೌದು ಹೌದು. ಸಾಧ್ಯ ಅಂದ್ರೆ ವೈಯಕ್ತಿಕವಾಗಿ ಭೇಟಿ ಮಾಡೋಣ. ಮಡಿಕೇರಿ ಬರ್ತಾ ಇದ್ದೀನಿ, ಅಲ್ಲಿ ನಿಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಮಾತಾಡ್ತೀನಿ. ಬಂದಿದ್ದೀರಾ ಆಕಾಶವಾಣಿಗೆ? ಸದ್ಯಕ್ಕೆ ಬಂದಿಲ್ಲ ಸರ್, ಆ ಕಡೆ ಬರ್ತೀನಿ. ಬನ್ನಿ ಬನ್ನಿ, ಖಂಡಿತ ಬರ್ತೀನಿ. ಇಷ್ಟು ಬಹಳ ಖುಷಿ ಆಗ್ತದೆ, ಇಷ್ಟು ಪ್ರೀತಿಯಿಂದ ನೀವು ಕೇಳುವಾಗ ಆಕಾಶವಾಣಿ ಹೆಂಗೈತೆ ಅಂತ ಒಂದ್ಸರಿ ಒಳಗಡೆ ಬಂದು ನೋಡ್ಕೊಂಡ್ರೆ. ಖಂಡಿತ ಬರ್ತೀನಿ ಸರ್, ಅಲ್ಲಿ ಮಾತಾಡ್ಬೇಕು, ಎಲ್ಲ ಬೆಳೆ ಮಾಡ್ತಿದ್ದೀನಿ. ಹೌದಾ? ಅದೇ ಈಗ ಸ್ವಲ್ಪ ಆಳುಗಳು ತೊಂದೆಲ್ಲ ಮಾಡ್ತೇನೆ. ಹೌದೌದಲ್ಲ, ಅದೇ ಏನೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ರೈತರು ಸಮಾಜಕ್ಕೆ ಏನೆಲ್ಲ ಕೊಡ್ತೀರಿ? ಹೌದೌದು. ಒಂದು ಪ್ರಶ್ನೆ ಮುರಳಿ ತಿಮ್ಮಯ್ಯನವರು, ಹೇಳಿ ಸರ್. ಹೇಳಿ. ಏನು ಸಂಕೋಚ ಪಡ್ಬೇಡಿ, ಉತ್ತರ ಸಿಗ್ಲಿಕ್ಕಿಲ್ಲ ಅನ್ನೋ ತರ ಭಾವನೆ ಬೇಡ. ಹೌದು, ಏಲಕ್ಕಿ ಮಾಲೆ ಹಾರ ಇದಾವಲ್ಲ, ಇವುಗಳನ್ನ ತಯಾರಿಸುವಲ್ಲಿ ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ಪಟ್ಟಣ ಯಾವುದು ಅಂತ ಹೇಳ್ಬೋದಾ? ಸಕಲೇಶ್ಪುರ. ಸಕಲೇಶ್ಪುರ ಒಂದ್ ರೀತಿಯಲ್ಲಿ ನೀವು ಹೇಳೋದು ಸರಿನೆ, ಸಕಲೇಶ್ಪುರದಲ್ಲೂ ಹಾರ ತಯಾರು ಮಾಡ್ತಾರೆ. ಆದ್ರೆ ಮೊದಲು ಏಲಕ್ಕಿ ಬೆಳೀತಿದ್ರು ಸರ್, ಈಗ ಸ್ವಲ್ಪ ಜಾಗ ಸಿಗಲಾಗ ಏಲಕ್ಕಿ ಮೊದಲು ಬೆಳೀತಿದ್ರು ಸಮದಾಗಿ. ಹೌದು, ಸಕಲೇಶ್ಪುರದಲ್ಲಿ ಮಾಡ್ತಾರೆ. ಆದ್ರೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಒಂದು ದೊಡ್ಡ ಸ್ಥಳ ಇದೆ, ಈಗ ಅದು ಜಿಲ್ಲೆ ಆಗಿದೆ. ಅಲ್ಲಿ ಏಲಕ್ಕಿ ಹಾರಗಳನ್ನ ಮಾಡ್ತಾರೆ, ಅಲ್ಲಿ ಬೆಳೆದೇ ಇದ್ರು ಏಲಕ್ಕಿ ಹಾರಗಳನ್ನ ಮಾಡ್ತಾರೆ. ಏನಾದ್ರೂ ನೆನಪಾಗುತ್ತಾ ಊರು? ಬೆಳಗಾವಿ. ಇನ್ನೂ ಒಂದ್ ಎರಡ್ ಮೂರು ಹೆಸರು ಹೇಳಿ ನೋಡೋಣ. ಬೆಳಗಾವಿ ಇಲ್ಲ, ದೂರ ಹೋಗ್ಬಿಟ್ರಿ ಆ ಕಡೆಗೆ, ದೂರ ಹೋಗ್ಬಿಟ್ರಿ. ಬೆಳಗಾವಿ ರಾಯಚೂರು ದೂರ ಹೋದ್ರಿ, ಇನ್ನು ಈ ಕಡೆ ಬನ್ನಿ, ಹುಬ್ಳಿ, ಹುಬ್ಳಿ ಹತ್ತತ್ರ ಈ ಕಡೆ ಬನ್ನಿ. ಇನ್ನು ನೋಡಿ ಮಹಾರಾಷ್ಟ್ರ, ಹುಬ್ಳಿ ಇಲ್ಲ ಮಹಾರಾಷ್ಟ್ರ, ಇನ್ನೂ ದೂರ ಹೋಗ್ಬಿಟ್ರಿ ನೀವು. ಅದೇ ನೋಡೋಣ. ಹೌದು, ಗೊತ್ತಾಗ್ಲಿಲ್ಲ. ಈಗ ಇನ್ನೊಬ್ರು ಕರೆ ಮಾಡ್ತಾರಲ್ಲ, ನೋಡೋಣ ಅವ್ರು ಏನಾದ್ರು ಹೇಳ್ತಾರೆ. ಧನ್ಯವಾದ. ಧನ್ಯವಾದ, ನಮಸ್ಕಾರ. ಕೇಳುಗರು ಎಷ್ಟೋ ಜನ ಮಾತಾಡ್ತಿದ್ದಾರೆ, ರೇಡಿಯೋ ಕೇಳುಗರು ಕಡಿಮೆ ಆದ್ರು ಅಥವಾ ರೇಡಿಯೋ ಕೇಳರೆ ಇಲ್ಲ ಹಾಗೆ ಈಗ ಅಂತ ಏನೋ ಮಾತಾಡ್ತಿರ್ತಾರೆ. ಆದ್ರೆ ನೋಡಿ, ಮುರಳಿ ತಿಮ್ಮಯ್ಯನವರು ಮೂರ್ನಾಲ್ಕು ರೇಡಿಯೋ ಇಟ್ಕೊಂಡಿದ್ದಾರೆ. ಈ ರೀತಿ ಸುಮಾರು ಜನ ಇದ್ದಾರೆ. ಒಂದನೇ ಮೊಣ್ಣಂಗೇರಿ ರಾಮರಾವ್ ಅವರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಎರಡು ಮೂರು ರೇಡಿಯೋ ಇದಾವೆ. ಈ ಕಡೆ ಕಗ್ಗುಡ್ಲು ಗ್ರಾಮದ ಮಂತ್ರಿ ರನಾಣ ಇದೆ, ಹೇಳ್ತಾ ಇದ್ದಾರೆ ಅವರು ನಮ್ಮಲ್ಲಿ ಎರಡು ಮೂರು ರೇಡಿಯೋ ಇದಾವೆ ಅಂತ. ಹೀಗೆ ಒಬ್ಬೊಬ್ಬರು ಮನೆಯಲ್ಲೇ ಎರಡು ಮೂರು ನಾಲ್ಕು ರೇಡಿಯೋಗಳನ್ನು ಇಟ್ಕೊಂಡು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಕೇಳೋರು ಇದ್ದಾರೆ. ಆದರೆ ಕೇಳೋದಿಲ್ಲ ಅಥವಾ ಕಡಿಮೆ ಆಯಿತು ಅನ್ನೋರಿಗೆ ಇಂಥವರೆಲ್ಲ ಕಾಣೋದಿಲ್ಲ. ಅದೇ ಒಂದು ರೀತಿಯಲ್ಲಿ ವಿಚಿತ್ರ. ಮುಂದಿನ ಕರೆ. ನಮಸ್ಕಾರ, ತಮ್ಮ ಹೆಸರು ಹೇಳಿ, ಯಾರು ತಾವು, ನಿಮ್ಮ ಹೆಸರು? ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ನನ್ನ ಸೀನಾ ಪುತ್ತೂರು. ಪುತ್ತೂರು, ನಿಮ್ಮ ಹೆಸರು? ಸೀನಾ ಪುತ್ತೂರಿಂದ. ಹೆಸರೇನಂದ್ರಿ? ಸೀನಾ ಪುತ್ತೂರಿಂದ. ಸೀನಾ, ಅದೇ ಅದೇ ಅದೇ. ಬಹಳ ನಿಧಾನಕ್ಕೆ ಮಾತಾಡ್ತಿದ್ರಿ, ಸಮಾಧಾನ ಮಾತಾಡ್ತಿದ್ರಿ. ಹೌದಾ? ಹಾ ಹಾ ಹಾ. ಸೀನಣ್ಣವ್ರು, ಸೀನಣ್ಣವ್ರು ಏನ್ ಏನ್ ಮಾಡ್ತೀರಿ ತಾವು? ನಾನು ಮನೇಲಿ ಇರೋದು. ಮನೇಲಿ ಇರೋದು ಕೃಷಿಕರ? ಕೃಷಿಕರೇ ಸ್ವಲ್ಪ ಸ್ವಲ್ಪ. ಹಾಗಾದ್ರೆ ಸ್ವಲ್ಪ ನಿಮ್ಮನ್ನ ಪ್ರಶ್ನೆ ಕೇಳಿ ನಾವು ಮುಂದೆ ಹೋಗ್ತೀವಿ. ಏಲಕ್ಕಿ ಮಾಲೆಗಳನ್ನ ತಯಾರಿಸುವಲ್ಲಿ ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ಪಟ್ಟಣ ಯಾವುದು ಅಂತ ಕೇಳ್ತಾ ಇದ್ವಿ, ಹೇಳ್ಬೋದಾ ಉತ್ತರ? ಗೊತ್ತಾಗ್ತಾ ಇಲ್ಲ ಅಲ್ವಾ? ಹಾ ಇಂದ ಶುರುವಾಗತ್ತೆ. ನೀವು ಎರಡು ಅಕ್ಷರವನ್ನು ತಪ್ಪು ಹೇಳಿದಿರಿ, ಅಲ್ಲಿನೂ ಮೂರು ಅಕ್ಷರ ಇದಾವೆ. ಹಾಸನ ಅಂತ ಹೇಳಿದ್ರಲ್ಲ, ಮೊದಲ ಅಕ್ಷರ ಸರಿ ಇದೆ, ಇನ್ ಎರಡು ಅಕ್ಷರವನ್ನು ಸೇರಿಸ್ಬಿಟ್ರೆ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಅಲ್ಲನ, ಹಾ ಸರಿ ಇದೆ, ಆದ್ರೆ ಸನ ಅಲ್ಲ, ಹಾಸನ ಅಲ್ಲ, ಹಾ ಇಂದ ಶುರುವಾಗುತ್ತೆ, ಅದನ್ನು ಇನ್ ಎರಡು ಅಕ್ಷರ ಸೇರಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಹೌದು, ಹಾವೇರಿ. ಹಾವೇರಿ, ಹಾವೇರಿ. ಹಾವೇರಿಯಲ್ಲಿ ತುಂಬಾ ಜನ ಏಲಕ್ಕಿ ಮಾಲೆಗಳನ್ನ ಅಥವಾ ಆಹಾರಗಳನ್ನ ತಯಾರಿಸ್ತಾರೆ. ಅದೇ ರೀತಿ ರೇಷ್ಮೆ ಸೀರೆಗಳನ್ನ ತಯಾರಿಸುವ ಒಂದು ಊರಿದೆ, ನಿಮ್ಗೇನಾದ್ರೂ ಗೊತ್ತಾ? ರೇಷ್ಮೆ ಸೀರೆಗಳ ಮಗ್ಗಗಳ ತುಂಬಾ ಇದಾವೆ, ಅದರಲ್ಲಿ ರೇಷ್ಮೆ ಸಾಕೋರೆ ಕಡಿಮೆ. ಯಾವ್ದಾದ್ರು ಊರು? ಯಾವ್ದು ಸರ್? ರೇಷ್ಮೆ ಸೀರೆಗಳನ್ನ ತಯಾರಿಸುವ ಹೆಣೆಯುವ ಅಥವಾ ಮಗ್ಗಗಳಿರುವ ಒಂದು ಊರಿದೆ. ಕೇಳಿದಿರಾ? ಯಾವ ಊರದು? ನಿಮ್ಮ ಮನೆ ಮೈಸೂರು ಅಲ್ಲ? ಮೈಸೂರು ಸಿಲ್ಕ್ಸ್ ಬೇರೆ ಆಯ್ತು, ಅದು ಮಗ್ಗಗಳಲ್ಲಿ ಕಡಿಮೆ. ಆದ್ರೆ ಕರ್ನಾಟಕದ ಒಂದು ಊರಿನಲ್ಲಿ ತುಂಬಾ ಮಗ್ಗಗಳಿದಾವೆ. ಹೌದೌದು, ನಾನು ಕೇಳಿದ್ದೇನೆ ಮರ್ತೋಗಿದೆ. ಹೌದಾ, ನೋಡೋಣ ಮುಂದೆ ಅವ್ರು ಹೇಳ್ತಾರೇನಾ. ಧನ್ಯವಾದ ಶೀನ್ ಅವರೇ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನಿಮ್ಮ ಮುಂದೆ ಒಂದು ಪ್ರಶ್ನೆ. ಕರ್ನಾಟಕದ ಒಂದು ಸ್ಥಳ ರೇಷ್ಮೆ ಮಗ್ಗಗಳಿಗೆ ಹೆಸರುವಾಸಿ. ರೇಷ್ಮೆ ಸೀರೆಗಳನ್ನು ಅಲ್ಲಿ ತುಂಬ ಜನ ತಯಾರಿಸ್ತಾರೆ, ಬಹಳ ಜನ ಹೋಗಿ ಅಲ್ಲಿ ಖರೀದಿ ಮಾಡ್ಕೊಂಡು ಬರ್ತಾರೆ. ಯಾವುದು ಊರು ಅಂತ ಹೇಳ್ಬೋದಾ? ನೋಡಿ, ಕೊಡಗಿನಲ್ಲಿ ರೇಷ್ಮೆ ಕಡಿಮೆನೇ, ಕುಶಾಲನಗರ ಸುತ್ತಮುತ್ತ ಕೆಲವೇ ಕೆಲವು ಜನ ಚೆನ್ನಾಗಿ ಹಿಪ್ಪನೇರಳೆಯನ್ನು ಬೆಳೆಸ್ಕೊಂಡು ರೇಷ್ಮೆ ಹುಳುಗಳನ್ನು ಸಾಕ್ಕೊಂಡು ಹಣವನ್ನು ಗಳಿಸ್ತಿದ್ದಾರೆ. ಸ್ವಲ್ಪ ಪ್ರದೇಶದಲ್ಲಿ ಒಳ್ಳೆ ಗಳಿಕೆ. ಈ ವರ್ಷವಂತೂ ರೇಷ್ಮೆ ಗೂಡಿಗೆ ಅತ್ಯುತ್ತಮವಾದ ಬೆಲೆ ಹೇಳ್ತಾರೆ. ಇದುವರೆಗೂ ನಾವು ಈ ಬೆಲೆಯನ್ನು ಕಂಡಿಲ್ಲ ಅಂತ. ಹಳದಿ ಗೂಡಿಗೆ 400, 500, 700 ರೂಪಾಯಿ ಒಂದು ಕೆಜಿಗೆ. ಇನ್ನು ಬಿಳಿ ಗೂಡು ಬಿತ್ತನೆ ಗೂಡಿಗೂ ಒಳ್ಳೆ ಬೆಲೆ ಇದೆ. ಬಹುವಾರ್ಷಿಕ ಬೆಳೆ ರೇಷ್ಮೆ. ಅರೆಮಲೆನಾಡು ಪ್ರದೇಶಗಳಲ್ಲಿ ಹಿಪ್ಪನೇರಳೆ ರೇಷ್ಮೆ ಸಾಕಾಣಿಕೆ ಚೆನ್ನಾಗಿರುತ್ತೆ. ತಂಪು ಹವೆಯನ್ನು ಇಷ್ಟಪಡುತ್ತೆ ರೇಷ್ಮೆ ಹುಳು. ಮುಂದೆ ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್. ನಮಸ್ಕಾರ. ನಾಗರಾಜ್ ಅನ್ಬಿಟ್ಟು ಬನ್ನೂರಿಂದ. ಎಲ್ಲಿಂದ ನಾಗರಾಜ್ ಅವರೇ? ಬನ್ನೂರಿಂದ. ನಾಗರಾಜ್ ಅವರೇ, ಪ್ರಶ್ನೆ ಕೇಳ್ತಾ ಇದ್ವಿ. ಕರ್ನಾಟಕದ ಒಂದು ಊರು ರೇಷ್ಮೆ ಮಗ್ಗಗಳಿಗೆ ಹೆಸರುವಾಸಿ, ರೇಷ್ಮೆ ಸೀರೆಯನ್ನ ಬಹಳ ಜನ ಅಲ್ಲಿ ತಯಾರಿಸ್ತಾರಂತ. ಯಾವ ಊರು? ಇಣಕಲ್ ಸರ್. ಇಳಕಲ್ಲು ಇಲ್ಲ, ಇಳಕಲ್ಲು ಇಳಕಲ್ ಸೀರೆಗಳೇ ಬೇರೆ, ಇದು ರೇಷ್ಮೆ ಸೀರೆ. ಇಳಕಲ್ಲು ಇಳಕಲ್ ಸೀರೆಗಳೇ ಬೇರೆ, ರೇಷ್ಮೆ ಸೀರೆಗಳನ್ನೇ ಒಂದು ಊರಿನಲ್ಲಿ ತಯಾರಿಸ್ತಾರೆ. ಬಳ್ಳಾರಿ, ಬಳ್ಳಾರಿ ಸಮೀಪ ಒಂದು ಊರು ಬರುತ್ತೆ, ಅದು ಸ್ವಲ್ಪ ಉತ್ತರ ಸಿಗ್ಬೋದು ನಿಮಗೆ. ಆದೋನಿ ಆಂಧ್ರಕ್ಕೆ ಬರುತ್ತೆ. ಕರ್ನಾಟಕದಲ್ಲಿರುವ ಊರು ಇದು. ಕರ್ನಾಟಕದಲ್ಲಿರುವ ಊರು ಬಳ್ಳಾರಿ ಸಮೀಪ, ಮೊಣಕಾಲ್ಮೂರು ಅಂತ ಕೇಳಿದ್ರ? ಮೊಣಕಾಲ್ಮೂರು ಸೀರೆ ಅಂತ ಅನ್ಕೊಂಡೆ ಕರೀತಾರೆ, ಅದು ರೇಷ್ಮೆ ಸೀರೆ ಅನ್ನೋದಕ್ಕಿಂತ ಮೊಣಕಾಲ್ಮೂರು ಸೀರೆ. ವಿಚಿತ್ರ ನೋಡಿ, ಅಲ್ಲಿ ರೇಷ್ಮೆ ಬೆಳೆಗಾರರೇ ಬಹಳ ಕಡಿಮೆ, ಆದರೆ ರೇಷ್ಮೆ ಮಗ್ಗಗಳು ತುಂಬ ಇದ್ದಾವೆ. ಬಹಳಷ್ಟು ಜನ ಅಲ್ಲಿ ಹೋಗಿ ಖರೀದಿ ಮಾಡ್ಕೊಂಬರ್ತಾರೆ. ಹೌದು, ಧನ್ಯವಾದ ನಾಗರಾಜ್ ಅವರೇ, ನಮಸ್ಕಾರ. ಕೇಳಿದ್ರೆ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಹೊಸಬರು ಸಂಪರ್ಕ ಮಾಡಿ, ಅನುಭವಿ ಕೃಷಿಕರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ, ರೈತ ಮಹಿಳೆಯರು ಸಹ ಪಾಲ್ಗೊಳ್ಬೋದು. 08272722406. ಬಹಳ ಸುಲಭ, ನೀವು ನೆನಪಿಟ್ಕೊಳ್ಳಿಕ್ಕೆ 08272722406 ಈ ಸಂಖ್ಯೆ ನಿಮಗಾಗಿ ಲಭ್ಯವಿದೆ. ನಮಸ್ಕಾರ, ಯಾರು ತಾವು ಮಾತಾಡಿ? ಹಲೋ, ತಮ್ಮ ಹೆಸರು? ವಿರಾಜಪೇಟೆಯಿಂದ ಅಪ್ಪಣ್ಣ ಸರ್. ಅಪ್ಪಣ್ಣವರು ವಿರಾಜಪೇಟೆಯಿಂದ, ಏನ್ ಮಾಡ್ತೀರಿ ಅಪ್ಪಣ್ಣವರೇ? ಮೂರು ಸತಿ ಮಾತಾಡಿದ್ರು, ಬಿಸತ್ತಿಗೇರಿ ವಿಲೇಜ್. ಓಕೆ, ಮೂರು ಸಾರಿ ಮಾತಾಡಿದ್ರು, ನಮ್ಗೇನು ಬೇಸರ ಇಲ್ಲ, ನೀವು ಬೇಸರ ಮಾಡ್ಕೋಬೇಡಿ. ಅದೇ ಸರ್. ಹೌದೌದು, ಹೇಗಿದೆ ನಿಮ್ಮ ಬೆಳೆ ಮತ್ತೆ ಬದುಕು? ಪರವಾಗಿಲ್ಲ ಸರ್, ಕಾಫಿ ಇವಾಗ ಆಲ್ಮೋಸ್ಟ್ ಕುಯ್ದಾಯ್ತು, ಏಕರೇಜ್ ಕಮ್ಮಿ ಇದ್ರು ಫಸಲು ಚೆನ್ನಾಗಿದೆ. ಮತ್ತೆ 4100ಕ್ಕೆ ಒಂದು ಸ್ವಲ್ಪ ಬ್ಯಾಗ್ ಮಾರಿ ಆಯ್ತು. ರೋಬಸ್ಟ ಅಲ್ವಾ? ರೋಬಸ್ಟ ಸರ್, ಅದರಲ್ಲಿ ಮಾಯಿಶ್ಚರ್ ಮಾತ್ರ ನೋಡಿದ್ರು, ಔಟರ್ ಇಲ್ಲ ಅಲ್ವಾ. 4 ಡಿಸೆಂಬರ್ 2ಕ್ಕೆ ಕುಯ್ಲಿಕ್ಕೆ ಶುರು ಮಾಡುದು. ಡಿಸೆಂಬರ್ 7-8ರವರೆಗೆ ಇದ್ ಮಾಡಿ ನಮ್ಮ ಫ್ರೆಂಡ್ಸ್ ಅವರಿಂದ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಸೂರ್ನವರು ಅವರೇ ಕುಯ್ದು ಅವರದೇ ಕಣದಲ್ಲಿ ಅವರೇ ಇದು ಮಾಡಿ, ನನಗೆ ಅಷ್ಟೊಂದು ಇದು ಇರ್ಲಿಲ್ಲ, ಫೆಸಿಲಿಟೀಸ್ ಇರ್ಲಿಲ್ಲ. ಅದರಿಂದ ಬಹಳ ಹೆಲ್ಪ್ ಮಾಡಿ ಕುಯ್ದು ಆಲ್ಮೋಸ್ಟ್ ಫಿನಿಶ್ ಆಗಿದೆ ಸರ್. ಯಾರು ಅವ್ರ ಹೆಸರು ಹೇಳಿ, ಅವ್ರಿಗೂ ಖುಷಿ ಆಗ್ಲಿ. ಹಾತೂರಿನ ಅವರು ಸುಜಾ ಕುಶಾಲ, ಸುಜಾ ಅಂತ ಹೇಳಿ, ಕೊಳತೋಡ ಬೇಗೋಡು. ಬಹಳ ಹೆಲ್ಪ್ ಮಾಡಿದ್ರು, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದಾರೆ ಪಾಪ. ಅವ್ರಿಗೆ ಕೆಲಸ ಜನ ಇವರೆಲ್ಲ ಲೇಬರ್ಸ್ ಎಲ್ಲ ಇದ್ದಾರೆ. ಅವರು ಕಾಫಿ ಬೆಳೆಗಾರರೇ ಮತ್ತೆ ಈ ತರ ಸಹಾಯಕ್ಕೂ ಬರ್ತಾರಲ್ವಾ? ಹೌದು ಸರ್, ಹೌದು ಸರ್, ಹೌದೌದು. ಯಾವ ಊರಂದ್ರಿ ಸುಜಾ ಅವ್ರದ್ದು? ಅವ್ರದ್ದು ಅದು ಕೊಳತೋಡು ಸರ್, ಕೊಳತೂರು. ಮತ್ತೆ ಅವರು ನಮ್ಮ ಒಂದು ಪೇಪರ್ ಇತ್ತು ನೋಡಿ, ಕಾವೇರಿ ಟೈಮ್ಸ್, ಅದರದ್ದು ಕೋ ಪಾರ್ಟ್ನರ್ ಬೇರೆ. ಓಹೋಹೋ, ಸರಿನೇ. ಅವರ ಸಂಖ್ಯೆಯನ್ನ ತಕ್ಷಣ ಹೇಳ್ಬೋದಾ? ಅವರ ಸಂಖ್ಯೆ ನಾನು ನಿಮಗೆ ಕೊಡ್ತೀನಿ ಸರ್, ಇಲ್ಲಿ ಇದರಲ್ಲಿ ರೆಡಿಮೇಡ್ ಆಗಿಲ್ಲ. ನಿಮ್ ಸಂಖ್ಯೆನ ಹೇಳಿ, ನಾನು ಸಂಖ್ಯೆಯನ್ನ ಎರಡು ಸರ್ತಿ ಹೇಳಿದೀನಿ ಸರ್. ಹೇಳಿ ಹೇಳಿ. 900 9008780 9409400. ಓಕೆ, ಇವರು ಸುಜಾ ಅವರು ಕಾಫಿ ಬೆಳೆಗಾರರು ಮತ್ತೆ ವ್ಯಾಪಾರ ಮಾಡ್ತಾರೆ. ಹೌದೌದು, ಕಾಫಿ ಬೆಳೆಗಾರರು ಮತ್ತೆ ಅವರು ಡ್ರಮ್ ಸೀಡರ್ ಎಲ್ಲ ಇದು ಮಾಡಿದ್ದಾರೆ, ತುಂಬಾ ಬೆಳೆದಿದ್ದಾರೆ. ಡ್ರಮ್ ಸೀಡರ್ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಎಲ್ಲ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ದೊಡ್ಡ ಒಂದು ಕೆರೆ ಇದೆ, 10 HP ಮೋಟಾರ್ ಹಾಕಿ ನೀರೆಲ್ಲ ಹರಿಸಿ ನೀಟ್ ಆಗಿ ಎಲ್ಲಾ ವ್ಯವಹಾರವನ್ನು ಮಾಡ್ತಾ ಇದಾರೆ. ತಂದೆ ಬೇರೆ ರಿಟೈರ್ಡ್ ಇರೋ ಸೈನಿಕರು, ಸೋಲ್ಜರ್, ಶಿಸ್ತಿರೋ ಸಿಪಾಯಿಯಾಗಿ ಇವರು ಬೆಳೆದಿದ್ದಾರೆ. ನೋಡಿ ನೋಡಿ, ಅದೇ ಸರ್, ಒಳ್ಳೇದೆ ಒಳ್ಳೇದೆ. ಹೌದು ಸರ್. ಅಪ್ಪಣ್ಣವ್ರು, ಒಂದು ಪ್ರಶ್ನೆ ಹೇಳಿ ಸರ್. ಕಾಲುಬಾಯಿ ಜ್ವರ ನಿಮಗೆ ಪರಿಚಯ, ಅನೇಕರು ಕೇಳಿದೀವಿ ಅಲ್ವಾ? ಹೌದು ಸರ್. ಕಾಲುಬಾಯಿ ಜ್ವರ ಕಾಣಿಸಿಕೊಂಡಾಗ ರಾಸುವಿನಲ್ಲಿ ಉಷ್ಣಾಂಶ ಎಷ್ಟಿರ್ತದೆ ಅಂತ ಹೇಳ್ಬೋದಾ? ಹಸುವಿನಲ್ಲಿ ಅಥವಾ ಎಮ್ಮೆಯಲ್ಲಿ ಉಷ್ಣಾಂಶ ಎಷ್ಟಿರ್ತದೆ? ನಾರ್ಮಲ್ ಎಷ್ಟಿರುತ್ತೆ ಸರ್ ನೋಡಿ ಅದ್ರದ್ದು? ಅಲ್ಲ, ನಾರ್ಮಲ್ ಇಷ್ಟಿದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಸ್ವಲ್ಪ ಸೇರಿಸಿ ಹೇಳ್ಬಿಡ್ತೀರಿ. ಆದ್ರೆ ಒಂದು ಹತ್ತಿರ ಬಂದ್ರೆ ಇರ್ತಲ್ಲ, ನಾವು ಸೆಂಟಿಗ್ರೇಡ್ ಅಲ್ಲಿ. ಹೌದು, ಇದು ನಮ್ದು 98 ಚಿಲ್ರೆ, ಯಾವ್ದೊಂದು 100-110 ತಲುಪುತ್ತೆ ಸರ್. 104-106 ಡಿಗ್ರಿ ಫ್ಯಾರನ್ ಹೀಟ್. ಫ್ಯಾರನ್ ಹೀಟ್ ಸರಿಯಾಗಿ ಹೇಳಿದ್ರಿ, ಹತ್ತಿರ ಬಂದ್ರೆ. ಅಂದ್ರೆ ಅದು ಜ್ವರ ಅಂತ ಅನ್ಕೊಂಡೇ ಕರೀತಾರೆ, ಮತ್ತೆ ಜ್ವರದ ಲಕ್ಷಣಗಳು ಇರ್ತವೆ, ಮತ್ತೆ ಬಿಸಿ ವಾತಾವರಣ ಇರುತ್ತೆ. ಅದು ವೈರಸ್ನಿಂದ ಬರುತ್ತೆ, ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಶಿಲೀಂಧ್ರದಿಂದ ಬರುತ್ತೆ? ಅಲ್ಲ, ಯಾವ್ದ್ರಿಂದ ಬರುತ್ತೆ? ಅದು ವೈರಸ್. ಸರಿಯಾಗಿ ಹೇಳಿದ್ರಿ, ವೈರಸ್. ಹಾಗಾಗಿ ಅದು ಒಂದು ರಾಸುವಿನಿಂದ ಇನ್ನೊಂದು ರಾಸುವಿಗೆ ಹರಡುತ್ತೆ. ಅದರ ಬಾಯಿ ಜೊಲ್ಲಿನಿಂದ. ನಮ್ಮ ಮನೆಯ ಹತ್ತಿರದಲ್ಲಿ ಇಲ್ಲೊಂದು 5-6 ರಾಸುಗಳು ಮೇಯ್ತಾ ಇರ್ತವೆ ನಮ್ದು, ಇಲ್ಲಿ ಪಂಜರ್ಪೇಟೆ ವಿರಾಜ್ಪೇಟೆಯಲ್ಲಿ ಐತಾ. ಅದರಲ್ಲಿ ಹಾಲು ಕೊಡುವ ಒಂದು ಹಸು ನಮ್ಮ ಮನೆಯ ಸ್ವಲ್ಪ ಖಾಲಿ ಇರುವ ಜಾಗದಲ್ಲಿ 2 ದಿವಸ ಇತ್ತು. ಪಾಪ, ನಾವು ಅವರನ್ನ ಓನರ್ನ ಐಡೆಂಟಿಫೈ ಮಾಡಿ ಕಂಡುಹಿಡಿದು, ನಾನು 2 ಸರ್ತಿ ಹೋಗಿ ಅರಸಿನ ಪುಡಿ ಎಲ್ಲ ಅದಕ್ಕೆ ಹಾಕಿ ಅದರ ಗೊರಸು ಎಲ್ಲ ಹುಳ ಆಗಿ ಇದಾಗ್ತಿತ್ತು. ಆಮೇಲೆ ಬಂದು ಅವ್ರು ಮೆಲ್ಲ ಇದು ಮಾಡ್ಕೊಂಡು ಹೋಗಿ ಆಮೇಲೆ ಪುನಃ ಬೇಯಿಂದ ಬರ್ತಾ ಇದೆ ಪಾಪ, ರಿಪೇರಿ ಆಗಿ ಗೊರಸೆಲ್ಲ ಕಿತ್ತು ಹೋಗಿತ್ತು. ಅದೇ ಸರ್, ಲಸಿಕೆಯನ್ನ ಹಾಕ್ಸ್ಬಿಟ್ರೆ ಮುಂಚಿತವಾಗಿ ಅದು ಬರೋದಿಲ್ಲ, ಆದ್ರೆ ಎಷ್ಟೋ ಜನ ಗಮನಿಸೋದಿಲ್ಲ. ಕಾಫಿ ಎಷ್ಟಾಯ್ತು ಅಪ್ಪಣ್ಣವ್ರೆ ಈ ಸಾರಿ? ಕಾಫಿ ಅಂತ ನಮ್ದು ಏಕರೇಜ್ ಕಡಿಮೆ ಸರ್, ಏಕರೇಜ್ ಕಡಿಮೆ ಇದ್ರೂ ಸಹ ನನಗೆ 38 ಚೀಲ 1 ಎಕರೆ ಆಗಿದೆ ಸರ್. ನೋಡಿ, ಅಯ್ಯೋ, 38 ಚೀಲ ಅಂದ್ರೆ ಕಡಿಮೆ ಅಲ್ಲ. ಅದ್ರಲ್ಲಿ ಇನ್ನೂ ಸ್ವಲ್ಪ ಕೊಯ್ಲಿಕ್ಕೆ ಬಾಕಿ ಇದೆ. ಅದಿವಾಗ 1 ಎಕರೆಗೆ 38 ಚೀಲ ಕೊಯ್ದಿದ್ದೀನಿ. ಹೌದು, ಸಾಮಾನ್ಯವಾಗಿ 1 ಚೀಲ ಅಂದ್ರೆ 50 ಕೆಜಿನೇ ಅಲ್ವಾ? 50 ಕೆಜಿ. ಹೌದು. ಒಟ್ಟು ಎಷ್ಟು ಎಕರೆ ಇದೆ ನಮ್ದು? ನಮಗೆ ಒಂದು 5 ಎಕರೆ ಇದೆ ಸರ್. ನೋಡಿ, ಎಲ್ಲ ತಂದೆಯವರು ಮಾಡಿರೋದು. 2 ಕೆರೆ ಇದೆ, ಮತ್ತೆ ಅದರಲ್ಲಿ ಎಲ್ಲ ಇದೆ, ತೆಂಗು ಇದೆ, ಬಾಳೆ ಇದೆ, ಅಡಿಕೆ, ಸಪೋಟ, ಎಲ್ಲ ತಂದೆಯವರು ಪಾಪ ಭಕ್ತಿ ಮಾಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ಒಳ್ಳೇದು. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನೋಡಿ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ, ಅದನ್ನ ನಾವು ಹುಡುಕ್ಬೇಕಷ್ಟೇ. ಇಲ್ಲದೆ ಹೋದ್ರೆ ದಾರಿ ಸಿಗೋದಿಲ್ಲ, ಇನ್ನಷ್ಟು ಕಷ್ಟ ಅನಿಸ್ಬಿಡುತ್ತೆ ಬದುಕು. ಮುಂದಿನ ಕರೆ. ನಮಸ್ಕಾರ, ನಿಮ್ಮ ರೇಡಿಯೋ ಸದ್ ಕಡಿಮೆ ಮಾಡಿ, ರೇಡಿಯೋ ಸದ್ ಕಡಿಮೆ ಮಾಡಿ. ನಿಮ್ಮ ಹೆಸರು, ನಿಮ್ಮ ಹೆಸರು ಹೇಳಿ. ಯಾರು? ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ಇನ್ನೊಂದ್ಸಾರಿ. ಕೋರಂಗಾಲ ಗ್ರಾಮದವರು, ಹೆಸರು ಏನಂದ್ರಿ? ಕಾಳಯ್ಯನವರು. ತಮ್ದು ವಯಸ್ಸೆಷ್ಟು ಕಾಳಯ್ಯನವ್ರೆ? 73. ನಿಮ್ ನೋಡಿ, ನೀವು ಹಿರಿಯರಾದ್ರೂ ಅಷ್ಟು ಅಭಿಮಾನ ಇಟ್ಕೊಂಡು, ಪ್ರೀತಿ ಇಟ್ಕೊಂಡು ಮಾತಾಡಿದ್ರಿ. ಪ್ರತಿ ದಿವಸ ಕೆಲಸ ಇರ್ತೀನಿ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಮಾತಾಡಕ್ಕಾಗ್ಲಿಲ್ಲ. ಹೌದು ಹೌದು, ನೋಡಿ, ಮೊಬೈಲ್ ಹಾಕಿ ನೋಡೋ ಒಂದು ಸಿಕ್ತು. ಒಳ್ಳೇದು ಒಳ್ಳೇದು. ತಮ್ದು ಕೋರವಂಗಲ, ಕೋರಂಗಾಲ ಅಲ್ವಾ? ಹೌದು. ತಮ್ದು ಎಷ್ಟಿದೆ ತೋಟ ಎಲ್ಲ? ಎಷ್ಟಿದೆ? 2 ಎಕರೆ 60 ಸೆಂಟ್. ಹಾ, ಮತ್ತೆ ಅದ್ರಲ್ಲಿ ಸ್ವಲ್ಪ ಕಿತ್ತಲೆ ಬಟ್ಟೆ ಸಿಗುತ್ತೆ. ಹಾ ಹಾ, ಮತ್ತೆ ನನಗೆ ಕಾಳಮೆಣಸು ಈ ವರ್ಷ ಚೆನ್ನಾಗಿತ್ತು, ಇಲ್ಲಿ ಒಂದು ಎರಡು ವರ್ಷದವರೆಗೆ ಚೆನ್ನಾಗಿತ್ತು, ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಗಿ ಹಾಳಾಯ್ತು. ದನ ಕರುಗಳನ್ನ ಇಟ್ಕೊಂಡಿರ್ಬೇಕಲ್ವಾ? ಇಟ್ಕೊಂಡಿದ್ದೆ, ಹಾಲಿಗೆಲ್ಲ ಪರವಾಗಿಲ್ಲ. ನಿಮ್ಮ ಸಂಖ್ಯೆನ ಹೇಳ್ಬೋದಾ ಕಾಳೇನವ್ರು? ನಮ್ದು ಹೇಳ್ತೀನಿ ಸರ್, 94 83 83 110 110 529 529. ಕನ್ನಡದಲ್ಲಿ ಎಷ್ಟು ಚಂದವಾಗಿ ಹೇಳಿದ್ರು ನೋಡಿ, ನಮಗೆ ಬಹಳ ಖುಷಿ. ಎಷ್ಟೋ ಜನಗಳು ಕನ್ನಡ ಬಿಟ್ಟೆ ಮಾತಾಡಕ್ ಹೋಗ್ತಾರೆ. ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಹೆದರ್ಬೇಡಿ. ನಾವು ನಿಮಗೆ ಹೇಳದಲ್ಲ, ಹೌದೌದು. ಇಲ್ಲ, ಸಂತೋಷ ಆಯ್ತು. ಮನೆಯಲ್ಲಿ ಯಾರ್ಯಾರು ಇದ್ರಿ ಅಣ್ಣ? ನನಗೆ ಇಬ್ರು ಮಕ್ಕಳು, ಮಗಳು ಮದುವೆ ಆಗಿದೆ, ಮತ್ತೆ ಮಗ ಅಲ್ಲಿ ಮಡಿಕೇರಿಲಿ ಇದ್ದಾನೆ. ಮತ್ತೆ ಈಗ ನಾವು ನನ್ನ ಬ್ರದರ್ ನನ್ನ ಜೊತೆ ಇದ್ದಾನೆ, ಅವನು ಇಲ್ಲಿ ಐ ಟಿ ಐಲಿ ಉದ್ಯೋಗದಲ್ಲಿ ಇದ್ದಾರೆ. ನಾವು ಗಂಡ ಹತ್ತಿಗೆ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವು ಸಂಪರ್ಕ ಮಾಡ್ಬೇಕನ್ನೋ ಒಂದು ಕುತೂಹಲ ಆಸಕ್ತಿ ಹೇಗ್ ಬಂತು? ನಾನು ದೇಶದ ಪ್ರತಿನಿತ್ಯನೂ ಕೇಳ್ತಾ ಇರ್ತೀನಿ, ಪ್ರತಿಯೊಂದು ಸಣ್ಣ ರೋಗನೂ ಇಟ್ಕೋತೀನಿ, ಹಾಗೆ ಪ್ರತಿ ದಿವಸ ಕೇಳ್ತಾ ಇರ್ತೀನಿ, ಎಲ್ಲ ವಿಚಾರಗಳನ್ನು ಕೇಳ್ತಾ ಇರ್ತೀನಿ. ನಾನು ಸಲ ಟ್ರೈ ಮಾಡಿದೆ. ಹೌದು, ಕೇಳ್ತಾ ಇದ್ರಿ. ಸಿಕ್ತದೆ ಅಂತ ಸಿಕ್ಕಿಲ್ಲ. ಮತ್ತೆ ಇವತ್ತು ನಮ್ಮ ಮನೆ ಮಕ್ಕಳಿಗೆ ಹೇಳಿದ್ದೆ, ಒಳ್ಳೇದು ನೋಡಿ. ಅದು ನೀವು ಕೇಳ್ತಾ ಇದ್ರಿ, ಭಾಗವಹಿಸ್ಬೇಕನ್ನೋ ಒಂದು ಕುತೂಹಲನು ಇತ್ತು ನಿಮ್ಗೆ. ಹೌದು, ಮನೆಯಲ್ಲಿ ಒಂದಿದ್ಯಾ ಎರಡಿದ್ಯಾ ರೇಡಿಯೋಗಳು? ಒಳ್ಳೇದು ಒಳ್ಳೇದು. ಕಿತ್ತಳೆ ಎಷ್ಟು ಸಿಗ್ತಾ ಇದೆ ತಮ್ಗೆ? ಕಿತ್ತಳೆ ಹಣ್ಣು ಮಾರಾಟಕ್ಕಾಗುವಷ್ಟು ಸಿಗುತ್ತಲ್ಲ? ಮಾರಾಟಕ್ಕೆಲ್ಲ ಸರ್, ಏನಾಗಿದೆ ಅಂದ್ರೆ ಮೊದಲು ಸಿಕ್ತಿತ್ತು ಒಂದು 4-5 ವರ್ಷ, ಈಗ ಈ ಬಂದ ವರ್ಷ ಅಂತ ಹೇಳ್ಬಿಟ್ಟು ಪಕ್ಷಿ ತಿಂದು ಎಲ್ಲ ಇದ್ ಮಾಡ್ತೀವಲ್ಲ, ಬಂದಿರ್ತಾರೆ. ಹೌದು ಹೌದು, ಹಾಗೆ ಸತ್ತ ಆಗಿದೆ. ಬಟ್ಟೆ ಸಿಕ್ತಿದೆ, ಒಂದು 3-4 ಮರ ಇದೆ. ನಮ್ಮ ಔಷಧತೆಗೆ ತಿನ್ನಷ್ಟು ಸಿಗ್ತದೆ, ಎಲ್ಲ ಹಣ್ಣುಗಳಿದೆ, ಹಾಗೆ ಸಪೋರ್ಟ್ ಇದೆ. ಒಳ್ಳೇದು. ಒಂದು ಪ್ರಶ್ನೆ ತಮಗೆ ಕಾಳೇನವ್ರೆ, ಹಸುಗಳ ಕರುಗಳು ಎಷ್ಟು ದಿನಗಳ ಬಳಿಕ ಚಿಗುರು ಹುಲ್ಲನ್ನ ತಿನ್ಲಿಕ್ಕೆ ಬಯಸ್ತವೆ ಅಂತ ಹೇಳ್ಬೇಕು. ಸರಿ ಸರ್, ಮೂರ್ ತಿಂಗಳ ಸ್ವಲ್ಪ ಹೆಚ್ಚಿಗೆ ಆಯ್ತು. 45 ದಿನ, 1.5 ತಿಂಗಳಿಗೆ ಚಿಗುರು ಹುಲ್ ತಿನ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಹೌದೌದು ನೋಡಿ, ಅಂದ್ರೆ 1.5 ತಿಂಗಳು ಹಾಲನ್ನೇ ಕುಡಿದು ಬೆಳಿತವೆ, ಆಮೇಲೆ 1.5 ತಿಂಗಳ ನಂತರ ಸಣ್ಣ ಸಣ್ಣ ಹುಲ್ಲನ್ನ ತಿನ್ಲಿಕ್ಕೆ ಬಯಸ್ತವೆ, ಇಷ್ಟಪಡ್ತವೆ. ಹೌದು, ಧನ್ಯವಾದ, ನಮಸ್ಕಾರ. ಓಕೆ ಓಕೆ. ಕೇಳಿದ್ರೆ ನೋಡಿ, ಹಿರಿಯರಾದ್ರೂ ಆಕಾಶವಾಣಿಯ ಅಭಿಮಾನ ಅನೇಕರಿಗಿದೆ. 80-90 ವರ್ಷ ಆದ್ರೂ ರೇಡಿಯೋ ಕೇಳ್ತಾ ಇರ್ತಾರೆ, ಸಂಪರ್ಕ ಮಾಡಬೇಕು ಅನ್ನೋ ಒಂದು ಬೈಕನ್ನು ಇಟ್ಕೊಂಡಿರ್ತಾರೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ, ತಮ್ಮ ಹೆಸರು? ಕಡಿತವಾಯಿತು. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗುವ ಈ ಕಾರ್ಯಕ್ರಮವನ್ನು ಕೊಡಗುವಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಾಂಧವರು ಮತ್ತು ನಾಗರಿಕರು ಆಲಿಸ್ತಾ ಇದ್ದೀರಿ. ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕವೂ ಕಾರ್ಯಕ್ರಮಗಳನ್ನು ಕೇಳಬಹುದು. ಕಾರ್ಯಕ್ರಮದಲ್ಲಿ ಯಾರು ಮುಂದಿನವರು ನೋಡೋಣ. ನಮಸ್ಕಾರ ಹೇಳಿ. ನಮಸ್ತೆ ಸರ್. ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು ಸರ್. ಚಂದ್ರವರೇ, ಹೊಸ ವರ್ಷ ಶುಭಾಶಯಗಳು. ಯಾಕೆ ಧ್ವನಿ ಕೆಟ್ಟಿದೆ ಹೊಸ ವರ್ಷದಲ್ಲಿ? ಹೌದು ಸರ್, ಯಾಕೊಂದು ನೆಗಡಿ. ಹೌದಾ? ನೆಗಡಿ ಬಂದ್ರೆ ಏನ್ ಮಾಡ್ತೀರಿ? ನೆಗಡಿ ಬಂದ್ರೆ, ಕೆಮ್ಮ ಬಂದ್ರೆ ನಿಮ್ಮಲ್ಲೇ ಸ್ಥಳೀಯವಾಗಿ ಏನಾದರೂ ತೆಗೆದುಕೊಳ್ತೀರಾ? ತಗೊಳ್ತೀವಿ ಸರ್, ಅದಕ್ಕೆ ಮಾತ್ರ ತಗೊತ್ತೇವೆ. ಓ, ಮಾತ್ರನೂ ಬಿಡಲ್ವಾ? ಹೌದಾ? ನಿಮ್ಮ ಅಪ್ಪ ಅಮ್ಮ ಅವರೆಲ್ಲರೂ ಏನೇನ್ ಮಾಡ್ತಾ ಇದ್ರು ಅಂತ ಸುಮ್ಮನೆ ಅವಲೋಕನ ಮಾಡಿದ್ರೆ ಅನುಕೂಲ ಆಗುತ್ತೆ. ಪರೀಕ್ಷೆ ಮಾಡಿಸ್ಕೊಳ್ಬಹುದು, ತಪ್ಪೇನಿಲ್ಲ, ಅಥವಾ ಉಪಚಾರವನ್ನು ತೆಗೆದುಕೊಳ್ಬಹುದು. ಆದ್ರೆ ಎಷ್ಟೋ ಸಾರಿ ಈ ಆಯುರ್ವೇದ ಅಥವಾ ಗಿಡಮೂಲಿಕೆಗಳು ಸಹ ನೆರವಿಗೆ ಬರ್ತವೆ. ಹೌದು. ಈ ವಿಳ್ಯದೆಲೆ ಇದೆಯಲ್ಲ, ವಿಳ್ಯದೆಲೆನ ಬಾಯಲ್ಲಿ ಇಟ್ಕೊಂಡು ಜಡಮಕ್ಕೆಂತ ರಸ ತಗೊಂಡ್ಬಿಟ್ರೆ ಶೀತನೂ ಕಡಿಮೆ ಆಗ್ಬಿಡುತ್ತೆ, ಕೆಮ್ಮನೂ ಕಡಿಮೆ ಆಗ್ಬಿಡುತ್ತೆ ನೋಡಿ. ಆಮೇಲೆ ಅದು ಜ್ವರವನ್ನು ಕಡಿಮೆ ಮಾಡಲಿಕ್ಕೂ ನೆರವಾಗ್ತದೆ. ಹೀಗೆ ಮೊನ್ನೆ ಒಂದು ಹಳ್ಳಿಗೆ ಹೋದಾಗ ಒಂದು ಮಗುಗೆ ಕಾಣಿಸ್ಕೊಂಡಿತ್ತು, ರಾಮರಾವ್ ಮಣ್ಣಂಗೇರಿ ರಾಮರಾವ್ ಅವರ ಮೊಮ್ಮಗನ ಶೀತ ಕೆಮ್ಮಿದೆ ಅಂತ ಹೇಳಿದ ತಕ್ಷಣ ಹೀಗೆ ಹೇಳಿದೆ, ತಿಂದು ಒಂದು 5-10 ನಿಮಿಷದಲ್ಲಿ ರಿಸಲ್ಟ್ ಬಂತು ಅಂತ ಹೇಳ್ತಾ ಇದ್ದ ಹುಡುಗ, ಸಣ್ಣ ಹುಡುಗ. ಅಂದ್ರೆ ಕೆಲವೊಂದಂತೂ ಬಹುಬೇಗ ನಿಮಗೆ ಪರಿಣಾಮವನ್ನು ಕೊಡ್ತವೆ. ವಿಳ್ಯದೆಲೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಅಥವಾ ಆಸುಪಾಸಿನಲ್ಲಿ ಇದ್ದೇ ಇರುತ್ತೆ. ಹೌದು, ವಿಳ್ಯದೆಲೆಯನ್ನ ಉಪಯೋಗಿಸ್ಕೊಂಡು ನೋಡಿ, ಗೊತ್ತಾಗುತ್ತೆ. ಈಗಲೇ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ 10-20 ನಿಮಿಷದಲ್ಲಿ ನಿಮಗೆ ಪರಿಣಾಮ ಗೊತ್ತಾಗ್ಬಿಡುತ್ತೆ. ವಿಳ್ಯದೆಲೆಯನ್ನ ಇನ್ನು ಬೇರೆ ಯಾವ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಬಹುದು? ತಾಂಬೂಲ ಅಲ್ದಲನೆ, ಇದೇ ನಿಮಗೆ ಪ್ರಶ್ನೆ. ತಾಂಬೂಲ ಅಲ್ದಲನೆ ಈ ತರ ಉಪಚಾರಕ್ಕಲ್ದಲನೆ ಇನ್ಯಾವ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಬಹುದು ಅಂತ ನೀವೇನಾದ್ರೂ ಗಮನಿಸಿದ? ಮದುವೆ ಕಾರ್ಯ, ಹೌದು ಅಷ್ಟೇ. ಮದುವೆ ಕಾರ್ಯಗೆ ಬೇರೆ ಬೇರೆ ಶುಭ ಕಾರ್ಯಗಳಿಗೆ ಅಶುಭ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ತಾರೆ ಅಲ್ವಾ? ಹೌದು. ಆದ್ರೂ ದಿನನಿತ್ಯ ನೀವು ಆಗಿಂದಾಗೆ ಚಟ್ನಿಗೂ ಉಪಯೋಗಿಸ್ಕೊಳ್ಬಹುದು, ಪಲ್ಯ ಸಾರಿಗೂ ಹಾಕ್ಕೋಬಹುದು, ಚಿತ್ರನ್ನ ಉಪ್ಪಿಟ್ಟಿಗೂ ಇದನ್ನು ಉಪಯೋಗಿಸ್ಕೊಳ್ಬಹುದು. ಚೆನ್ನಾಗಿರುತ್ತೆ ನೋಡಿ, ಹಾಕೊಂಡು ನೋಡಿ, ಸೊಗಸಾಗಿರುತ್ತೆ, ಖಾರ ಖಾರ ಒಂಥರ ಅದರದ್ದು ರುಚಿ. ಹೌದು, ಈ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಉಪಯೋಗಿಸ್ಕೊಂಡಂಗೆ ವೀಳ್ಯದೆಲೆಯನ್ನು ನೀವು ಅಡುಗೆಗೆ ಉಪಯೋಗಿಸ್ಕೊಳ್ಬಹುದು. ಚಟ್ನಿ, ಪಲ್ಯ, ಸಾರು, ಉಪ್ಪಿಟ್ಟು, ಪಲಾವು, ಬಾತು ಎಲ್ಲದಕ್ಕೂ ಹಾಕ್ಕೋಬಹುದು. ಚೆನ್ನಾಗಿರುತ್ತೆ, ಮಾಡಿ. ಬೇಗ ನಿಮಗೆ ಶೀತ ಕಡಿಮೆ ಆಗಲಿ, ಆರೋಗ್ಯ ಚೇತರಿಕೆ ಆಗಲಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನಮ್ಮಲ್ಲಿ ತುಂಬ ಔಷಧೀಯ ಉಪಯುಕ್ತವಾದ ಗಿಡಗಳು, ಬಳ್ಳಿಗಳು, ಸಸ್ಯಗಳು, ಮರಗಳಿದ್ದಾವೆ. ಅವುಗಳನ್ನು ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಅವುಗಳ ಕುರಿತು ಅಧ್ಯಯನ ಮಾಡುವ ನಿಟ್ಟಿನಲ್ಲೂ ಗಮನ ಹರಿಸಿದರೆ ಉತ್ತಮವೇ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ. ತಮ್ಮ ಹೆಸರು? ನಾನು ಮನೋಜ್ ಕುಮಾರ್ ಸರ್. ಮನೋಜ್ ಕುಮಾರ್ ಅವರು ಎಲ್ಲಿಂದ? ಭಾಗಮಂಡಲ. ಭಾಗಮಂಡಲ. ಏನ್ ಮಾಡ್ತೀರಿ ಮನೋಜ್ ಕುಮಾರ್ ಅವರೇ? ನಾನು ಕೃಷಿಕ ಸರ್. ಏನು, ಎಷ್ಟು ತೋಟ ಇದೆ, ಜಮೀನ್ ಇದೆ? 3 ಎಕರೆ ಕಾಫಿ ತೋಟ ಇದೆ. ಸ್ವಲ್ಪ ಗದ್ದೆ ಸ್ವಲ್ಪ ಇರೋದು ಅಷ್ಟೇ. ಸ್ವಲ್ಪ ಗದ್ದೆ ಇದೆ, ಮತ್ತೆ ತೆಂಗಿನ ಮರ, ಅಡಿಕೆ ಮರ. ತೆಂಗು ಎಷ್ಟಿದಾವೆ ಮರಗಳು? ತೆಂಗು ಹೊಸ ಗಿಡ ನೆಟ್ಟಿದ್ವಿ ಸರ್. ಗಿಡಗಳು ಇನ್ನು. ಅಡಿಕೆ ಫಸಲು ಬರ್ತಾ ಇದೆಯಾ? ಅಡಿಕೆ ಒಂದು 100 ಗಿಡ ಫಸಲಿ ಬರ್ತದೆ, ಒಂದು 100 ಗಿಡ ಫಸಲಿ ಬಂದಿಲ್ಲ. ಒಟ್ಟಾರೆ ನಿಮ್ಮ ಕೃಷಿ ಬದುಕು ಹೇಗೆ ಅನಿಸ್ತಾ ಇದೆ ಮನೋಜ್ ಕುಮಾರ್? ಜೀವನ ಸಮಾಧಾನ ಇದೆ, ಈಗ ಕೊರೋನಾ ಅಲ್ಲ, ಕೃಷಿ ಬದುಕು ಚೆನ್ನಾಗಿ ನಡೀತಿದೆ. ಹೌದು. ಶ್ರಮ ಪಟ್ಟರೆ, ಆಸಕ್ತಿಯಿಂದ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಸರ್. ಹೌದು. ಮನೆಯಲ್ಲಿ ಯಾರ್ಯಾರಿದ್ದೀರಿ? ಅಲ್ಲಿ ನಾನು, ಮಿಸಸ್, ಒಂದು ಮಗ. ಎಲ್ಲರೂ ಕೆಲಸ ಮಾಡಿದ್ರೆ 6 ಜನ ಆಳುಗಳು ಕೆಲಸ ಮಾಡಿದಷ್ಟು ಆಗ್ತದಲ್ವಾ? ಹೌದು. ನಿಮ್ಮ ಸಂಖ್ಯೆನೇ ಹೇಳಿ ಮನೋಜ್ ಕುಮಾರ್. 94 94 48 01 01 01. ಓಕೆ. ಪ್ರಶ್ನೆ ತಮಗೆ, ಕಾಫಿ ಬೆಳೀತಿದಾರಲ್ಲ, ಒಣಗಿದ ಉಂಡೆ ಕಾಫಿಯಲ್ಲಿ ಎಷ್ಟು ತೇವಾಂಶ ಇರ್ತದೆ ಅಂತ ಹೇಳ್ಬೋದಾ? ಒಣಗಿದ ಉಂಡೆ ಕಾಫಿಯಲ್ಲಿ ಎಷ್ಟು ತೇವಾಂಶ ಎಷ್ಟು ತೇವಾಂಶ ಇರುತ್ತೆ ಅಂತ? 10% ಇರ್ಬೋದಾ? 10, ಇನ್ನು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಅಷ್ಟೇ. 11% ಅಲ್ಲ, ಸ್ವಲ್ಪ ಹೆಚ್ಚು, ಸ್ವಲ್ಪ 12% ಇರ್ಬೋದು. 11-12% ಇರ್ತದೆ. 11-12%. ಆದ್ರೆ ನಾವು ಅನ್ಕೊಂತೀವಿ ತೇವಾಂಶನೇ ಇರಲ್ಲ ಇದ್ರಲ್ಲಿ ಅಂತ ಅನ್ನೋ ರೀತಿಯಲ್ಲಿ ಅಲ್ವಾ? ನಾವು ಎಷ್ಟೇ ಚೆನ್ನಾಗಿ ಒಣಗಿಸಿದ್ರು ಪದಾರ್ಥಗಳಲ್ಲಿ ನೀವು ಹೇಳಿದಂಗೆ 10, 11, 12 ಹೆಚ್ಚಾಯ್ತಂದ್ರೆ ಮತ್ತೆ ಅದು ಹಾಳಾಗ್ತಾ ಹೋಗ್ಬಿಡುತ್ತೆ ಅಲ್ವಾ? ಹೌದು. ನಿಜ. ಕಾಫಿ ಈ ವರ್ಷ ಪರವಾಗಿಲ್ವಾ? ಸ್ವಲ್ಪ ಅಕಲಿಕ ಮಳೆ ಇತ್ತಲ್ಲ ಸರ್, ಸ್ವಲ್ಪ ಉದುರೇಗಿ ಉಂಟು. ಆದ್ರೂ ಬಲ್ದ ಕಾಫಿನೇ ಹಾಳಾಗ್ತದೆ, ಕೆಲವು ಕರಿಗೆ ಹೋಗ್ತದೆಲ್ಲ. ಹೌದು. ಆಗುತ್ತೆ. ಏನೇ ಆದ್ರೂ ನೀವೇ ಕೆಲಸ ಮಾಡೋದ್ರಿಂದ ಉಳಿತದೆ ಅಲ್ವಾ? ಹೌದೌದು, ಅದೇ ಜೀವನ. ಶ್ರಮ ಪಟ್ಟು ಹೆಚ್ಚು ಹೊರೆ ಮಾಡಿದ್ರೆ ಉಳಿತಾಯ ಬರ್ತದೆ. ನಿಜ ನಿಜ ನಿಜ. ಸಂತೋಷ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ರೈತ ಮಹಿಳೆಯರು, ರೈತರು, ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಒಬ್ಬರಿಬ್ಬರ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಇದೆ. 08-2-7-2-2-4-0-6 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಮಡಿಕೇರಿ ಆಕಾಶವಾಣಿಯಿಂದ ಪ್ರತಿದಿನವೂ ಕಿಸಾನ್ ವಾಣಿ ಅಲ್ದಲನೆ ಇತರೆ ಕಾರ್ಯಕ್ರಮಗಳು ನಿಮಗೆ ಹಿತವಾಗಿ ಪರಿಣಮಿಸ್ತವೆ. ಉಪಯುಕ್ತವಾದ ವಿಚಾರಗಳನ್ನು ಆಕಾಶವಾಣಿ ತಲುಪಿಸ್ತಾ ಇದೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಕಡಿತವಾಯಿತು. ಕೇಳಿದ್ರೆ ಮಣ್ಣಿನ ಫಲವತ್ತತೆ ಚೆನ್ನಾಗಿಟ್ಕೊಳ್ಳಿ, ಅದೇ ನಮ್ಮ ಬದುಕಿನ ದೊಡ್ಡ ಗುಟ್ಟು. ಮಣ್ಣಿಗೆ ಗಟ್ಟಿತನ ಇದ್ದರೆ ನಮ್ಮ ಬದುಕು ಗಟ್ಟಿಯಾಗಿರುತ್ತೆ. ಕರೆ ಮುಂದಿಂದು. ನಮಸ್ಕಾರ, ಯಾರು ತಾವು? ಯಾರು ತಾವು ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಹೆಸರೇನಂದ್ರಿ? ವಾಣಿ. ಅವ್ರು ಎಲ್ಲಿಂದ? ಚಂಬೂನಿಂದ. ಎಲ್ಲಿಂದ? ಚೆಂಬು. ಆಹಾ, ಮಾಲಂಬಿ ಅಂತ ಹೇಳಿದ್ರಲ್ವಾ? ಹೌದು, ಬಾಲಂಬಿ ಅಂತೇಳಿ ಉಂಟು. ಆಮೇಲೆ ಕಳೆದ ಮೇಲೆ ಕೆಂಬೋರು. ಆಹಾ, ನಮ್ಮ ಗ್ರಾಮ ಬಾಲಂಬಿ. ಹೌದು ಹೌದು, ಬಾಲಂಬಿ. ವಾಣಿಯವರು, ಎಷ್ಟು ಎಕರೆ ತೋಟ ಇದೆ, ಜಮೀನ್ ಇದೆ? ಒಂದು ಸ್ವಲ್ಪ ಸರ್. ಸ್ವಲ್ಪ ಅದಕ್ಕೆ ರಬ್ಬರ್, ಅದಕ್ಕೆ ಒಳ್ಳೆ ಮೆಣಸು ಎಲ್ಲ ಸ್ವಲ್ಪ ಮಿಶ್ರ ಬೆಳೆ ಇದೆ. ಕಲ್ಗುಂಡಿಯಿಂದ ಎಷ್ಟು ದೂರ ಆಗುತ್ತೆ ತಮ್ದು? ಕಲ್ಗುಂಡಿಯಿಂದ 2 ಕಿಲೋಮೀಟರ್. 2 ಕಿಲೋಮೀಟರ್. ಹೌದು. ನಿಮ್ಮ ಜಮೀನು ಅಲ್ದಲನೆ ಇನ್ನು ಬೇರೆ ಕಡೆಗೆ ಏನಾದ್ರು ಹೋಗಿ ದುಡಿತೀರಾ, ಅಥವಾ ನಿಮ್ದ್ರಲ್ಲೇ ದುಡಿದು ನೆಮ್ಮದಿ ಆಗಿದ್ದೀರಾ? ಹೌದಾ? ಓಹೋ, ಸರಿನೆ. ಹಸುಗಳು ಇಟ್ಕೊಂಡಿದ್ರಾ? ಹೌದಾ. ಒಟ್ಟು ಈಗ ನಿಮ್ದು ತೋಟ ಗದ್ದೆ ನತ್ತರ ಎಷ್ಟಿದೆ? 2 ಎಕರೆ. 2 ಎಕರೆ ತೋಟ. ಅದರಲ್ಲೇ ಕೈ ತುಂಬಾ ಕೆಲಸ ಆಗುತ್ತೆ, ತಕ್ಕಷ್ಟು ಗಳಿಕೆನೂ ಆಗುತ್ತಲ್ವಾ? ಹೌದು, ಶ್ರಮ ಪಡಬೇಕು, ಆದಷ್ಟು ಉಳಿಸ್ಬೇಕು ಅಲ್ವಾ? ಹೌದು ಹೌದು ಹೌದು. ತಮ್ದು ಸಂಖ್ಯೆನ ಹೇಳ್ಬೋದಾ ವಾಣಿಯವ್ರೆ? 94. 9580. ಅಲ್ಲ, 9480. 9480. ಇನ್ನೊಂದ್ಸರಿ. 9480. 279. ನಿಮ್ಮ ಪ್ರಶ್ನೆ ಅಮ್ಮ ಸುಲಭ. ಪಾಲ್ವಾಣವನ್ನ ಇನ್ನಿತರ ಯಾವ ಹೆಸರುಗಳಿಂದ ಕರೆಯಲಾಗ್ತಾ ಇದೆ ಅಂತ? ಪಾಲ್ವಾಣ, ಪಾಲ್ವಾಣ ಅಂತ ಕರಿತೀವಲ್ಲ, ಪಾಲ್ವಾಣ. ನಿಮ್ಮ ಕಾಫಿ ತೋಟಗಳಲ್ಲಿ ಹಾಕ್ತಿರಲ್ಲ? ಓಹೋ, ಕಾಫಿ ತೋಟ ಇಲ್ಲ, ರಬ್ಬರ್. ಹಾಲ್ವಾಣ ಪೊಂಗರೆ ಅಂತ ಕರೀತಾರೆ ಅಲ್ವಾ? ಕೇಳಿದ್ರೆ ಪೊಂಗರೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಸಮಯ ಸಾಕಾಗ್ತಾ ಇಲ್ಲ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ. ಸಂಪರ್ಕಿಸಿದ, ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚು ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್ ನಿವೇಶನಗಳು ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯ ಪಟ್ಟಣದಲ್ಲಿ. ಸೈನ್ ಸಿಟಿ ಸಂಪರ್ಕಿಸಿ 9243002323. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಮಡಿಕೇರಿ ಗಾಂಧಿ ಮೈದಾನದಲ್ಲಿ January 12 ನಡೆಯುತ್ತಿರುವ ಕಾವೇರಿ ವಸ್ತ್ರ ಸಿರಿ ಮೇಳದ ಮಳಿಗೆ 1 ಗೋಣಿಕೊಪ್ಪಲು ಬೈಪಾಸ್ ರಸ್ತೆಯಲ್ಲಿರುವ ಹ್ಯಾತ್ವ್ಯಾಕ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಜಿಲ್ಲೆಯಲ್ಲಿಯೇ ತಯಾರಿಸಲ್ಪಟ್ಟ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ಉತ್ಪನ್ನಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಬನ್ನಿ ಖರೀದಿಸಿ, ನೇಕಾರರ ಏಳಿಗೆಗೆ ಕೈಜೋಡಿಸಿ. ಸಂಪರ್ಕಿಸಿ ಮೊಬೈಲ್ 9448849579. Mom's complaining of a stomach pain. We need to book a doctor's appointment. I got it. Hey Piri, call Columbia Asia Hospital, Mysore. Calling Manipal Hospital, Mysore. Let me try. Hey Piri, call Columbia Asia Hospital, Mysore. Calling Manipal Hospital, Mysore. Hey Piri, what's wrong with you? Columbia Asia Hospital, Mysore is now Manipal Hospital, Mysore. Columbia Asia Hospital, Mysore are now part of the Manipal Hospital's family. We are together, stronger for excellence. That's second to none. Seva Mahiti. ಕುಂಜಲಗಿರಿ ಗ್ರಾಮತ್ರ ಚಿಯಂಡಿರ ಪೌತಿ ಮೆಟ್ಟು ಕುಟ್ಟಪ್ಪ ಐಂಗಡ ಪೊಣ್ಣು ಚಿಯಂಡಿರ ನವೀನ್ ಐಂಗಡ ಅವು ಚಿಮ್ಮಿ ಕಾವೇರಮ್ಮ ಐಂಗ ಇಂದು ಮರಣಪಟ್ಟಿತು. ತಾಮನೆ ಕುಲ್ಲಚಂಡ 84 ಚಿಯಂಡಿರ ಚಿಮ್ಮಿ ಕಾವೇರಮ್ಮ ಐಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 1 ಐಂಡ ಸ್ವಂತ ಮನೆಯಲ್ಲಿ ನಡಪ. ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್, ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027. ಸುದ್ದಿ ಸಮಾಚಾರ. ಉದ್ಯಂಡುಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಗಂಗಾ ಕಲ್ಯಾಣ ಯೋಜನೆ ರಡಿಲ್ ದಂಡಾರ್ಥ 15 ದಂಡಾರ್ಥ 20 ದಂಡ ಅವಧಿಲ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಯತುಳು ವರ್ಗ ಪಿನ್ನ ಅಲ್ಪಸಂಖ್ಯಾತಂಗಡ ವರ್ಗತರ ಫಲಾನುಭವಿಯಕ್ಕೆ ಅಡ್ತ ಕಂತರೇಕ್ಕೆ ಸಂಬಂಧಪಟ್ಟ ನಗರತ್ರ ಜಿಲ್ಲಾ ಪಂಚಾಯತ್ ಸಭಾಬಾಡಿಲ್ ಇಂದು ಗಂಗಾ ಕಲ್ಯಾಣ ವಿಶೇಷ ಸದನ ಸಮಿತಿ ಅಧ್ಯಕ್ಷ ಡಾ ವಿ ಎ ನಾರಾಯಣಸ್ವಾಮಿಯವು ಅಹವಾಲು ಸ್ವೀಕಾರ ಮಾಡುಚಿ. ಅಲ್ಲಿಂಜ ತಕ್ಕ ಪರಂದಾವು ಇಕ್ಕ ಕಲೆ ಅಡ್ತಿತುಳು 99 ಕಣತರೇಕ್ಕೆ ಸಂಬಂಧಪಟ್ಟನಕ್ಕೆ ಬಣ್ಣೆ ವಿದ್ಯುತ್ ಸಂಪರ್ಕ ಕೊಡಪಕ್ಕೆ ಸೆಸ್ಕ್ ವ್ಯವಸ್ಥಾಪಕ ನಿರ್ದೇಶಕಂಗಡ ಕೂಡ ಸಭೆ ನಡೆದಿತು. ಪರಿಹಾರ ಸಂಬಂಧ 1 ಅವಧಿಲು ಕೊಡಪನಕ್ಕೆ ಜಿಲ್ಲಾಧಿಕಾರಿಗೆ ಅವು ನಿರ್ದೇಶನ ಮಾಡುಚಿ. ಕೈಮಗ್ಗ ಜವಳಿ ಇಲಾಖೆ ಪಿನ್ನ ಜಿಲ್ಲಾ ಪಂಚಾಯತ್ ಈಂಡ ಕೂಟಾದನಿಲ್ ನಗರತ್ರ ಗಾಂಧಿ ಮೈದಾನತ್ ನೀನಾಂದ್ ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟತರ ಕೈಮಗ್ಗ ಉತ್ಪನ್ನತರ ವಸ್ತು ಪ್ರದರ್ಶನ ಪಿನ್ನ ಮಾರಾಟ ಮೇಳಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರತರ ಜಂಟಿ ನಿರ್ದೇಶಕ HN ಶಂಕರ್ ನಾರಾಯಣವು ಚಾಲನೆ ಕೊಡತತ್. ಅಲ್ಲಿಂಜ ತಕ್ಕ ಪರಂದವು ಕೈಮಗ್ಗ ಕ್ಷೇತ್ರದ ಸ್ಥಳೀಯಂಗಕ್ಕೆ ಚಾಕರಿ ಕೊಡಪಕ್ಕೆ ಬಲ್ಯ ಮಟ್ಟತರ ಅವಕಾಶ ಉಂಡು. ಈ ನಿಟ್ಟಲು ಇನ್ನಚ್ಚುಕ್ಕೆ ಪುರುಡು ಕೊಡಕೊಂಡು ಅನ್ನನೆ ಗುಡಿ ಕೈಗಾರಿಕೆ ಅರ ಕಣಕಲು ಮಿನ್ನಕ್ಕೆ ಬರುಂಡುಂದು ಅವು ಅಣುಚಿ. ಮಡಿಕೇರಿ ತಾಲೂಕರ ಕುಂದಚೇರಿ ಗ್ರಾಮತ್ ಪುದ್ಯದಾಯಿತ ನ್ಯಾಯಬೆಲೆ ಅಂಗಡಿ ತೊರಪಕ್ಕೆ ನ್ಯಾಯಬೆಲೆ ಅಂಗಡಿ ಪ್ರಾಧಿಕಾರ ಅನುಮತಿ ಕೊಡುತ್ತಿತ್ತು. ಆಹಾರ ಪಿನ್ನ ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕಗಳಾದ ಗೌರವ್ ಕುಮಾರ್ ಶೆಟ್ಟಿಯವು ಅರಿಚಿಟ್ಟಿತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೇ 21 ಪಿನ್ನ 20 ದಂಡಾಂಗ ಡಾ ಸಿದ್ದಲಿಂಗಯ್ಯ ಐಂಡ ಬದುಕು ಬರಹ ಅನ್ನುವ ರಾಜ್ಯಮಟ್ಟತರ ವಿಚಾರ ಸಂಕಿರಣತನ್ನ ಬೆಚ್ಚಂಡಿತು. ಈ ನಿಟ್ಟಲು ಡಾ ಸಿದ್ದಲಿಂಗಯ್ಯ ಐಂಡ ಬದುಕು ಬರಹತ್ರ ಮೀದ ಪ್ರಬಂಧ ಮಂಡನೆ ಪೈಪೋಟಿ ನಡಪ ಇರಾದೆ ಉಳ್ಳವು ತಂಗಡ ಪ್ರಬಂಧತನ ಇದೇ 12 ಉಳ್ಳಲು ಅಕಾಡೆಮಿಕ್ ಎತ್ತಚುಡುಂಡು ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಅವು ಅರಿಚಿಟ್ಟಿತು. ಕುಶಾಲನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿರ ದಂಡಾಯಿರ್ತ 21 ಇರುವತ್ತ ದಂಡನೆ ಸಾಲಲು ಶೇಕಡ 24.10 7.25 ಪಿಂಜ ಅಂಜಾಂಡ ಚಕ್ ವೈಯಕ್ತಿಕ ಸಂಬಂಧಪಟ್ಟ ಬೋರೆ ಬೋರೆ ಕಾರ್ಯಕ್ರಮತನ್ನು ನಡೆಸುವ ಅರ್ಹ ಫಲಾನುಭವಿಯ ಚಾಲ್ತಿಲುಳ್ಳು ಅವಶ್ಯ ದಾಖಲಾತಿರೋಡೆ ಜನವರಿ 15 ಉಳಲು ಅರ್ಜಿ ಉಡಲೊಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಅರಿಚಿಟಿತು. ಭಾರತ ಸ್ಕೌಟ್ಸ್ ಪಿನ್ನ ಗೈಡ್ಸ್ ಕಾಲತ್ರ ಮಾಸಭೆ ಇದೇ ಏಳಾಂಗು ಪೊಲಕ 10 ನಗರತ್ರ ಸ್ಕೌಟ್ಸ್ ಗೈಡ್ಸ್ ಭವನತ್ ಜಿಲ್ಲಾಧಿಕಾರಿ ಐಂಡ ಕೊರವು ಕಾರಿಕೆಯಲ್ಲಿ ನಡಪಂದು ಪ್ರಕಟಣೆ ಅರಿಚಿಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮರಂದೋಡ ಸರ್ಕಾರಿ ಪ್ರೈಮರಿ ಸ್ಕೂಲ್ ಕಳಿಪರಂಬುಲು ನಡೆತನ ಬಾಳಪಟ್ಟು ಪೈಪೋಟಿ